ಆಕಾಶವಾಣಿ ಹಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ದೂತನ ಕಾವಲ್ನ ಪ್ರಗತಿಪರ ಕೃಷಿಕ ಜಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನದ ಅಂತಿಮ ಭಾಗ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೃಷಿಕ ಮಿತ್ರರೇ, ನಿನ್ನೆಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ದೂತನೂರು ಕಾವಲಿನ ಪ್ರಗತಿಪರ ಕೃಷಿಕ ಜಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳ್ತಾ ಇದ್ರಿ. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ದೂತನೂರು ಕಾವಲಿನ ಪ್ರಗತಿಪರ ಕೃಷಿಕ ಜಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳೋಣ. ಇತ್ತೀಚೆಗೆ ಒಂದಷ್ಟು ಬೇರೆ ಬೇರೆ ತರಹದ ಗಿಡಗಳನ್ನ ಹಾಕೊಂಡಿದ್ರ, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಒಂದಷ್ಟು ಒಂದ್ 200 ಅಂಟು ಇಲ್ದನೆ ಇರತಕ್ಕಂತ ಹಲಸನ್ನ ಹಾಕೊಂಡಿದ್ದೀರ, ಏನು ವಿಶೇಷ ಇದ್ರದ್ದು? ಸರ್, ಇದು ಫಲ ಆರ್ಗ್ಯಾನಿಕ್ ಅಂತ ಹೇಳಿದ್ನಲ್ಲ ಸರ್, ಅವರು ಇಲ್ಲಿ ಬಂದು ನೋಡಿ ನೀವು ಬೆಳ್ಕೊಡಿ ಅದನ್ನ ನಮಗೆ ಅಂತೇಳಿ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಅದನ್ನ ನಮಗೆ 200 ಸಸಿ ಅವರು ಮಾರ್ಕೆಟ್ ಅಲ್ಲಿ 300 ರೂಪಾಯಿದೆ ಒಂದು ಸಸಿ, ಅದಕ್ಕೆ ನಮಗೆ 200 ಸಸಿ ಅವರೇ ಫ್ರೀಯಾಗಿ ಕೊಟ್ಟಿದ್ದಾರೆ. ಮತ್ತೆ ವರ್ಮಿ ಕಾಂಪೋಸ್ಟ್ ಎಲ್ಲ ಅವರೇ, ಅಲ್ಲೇ ಅವ್ರದೇನೆ ವರ್ಮಿ ಇದೆ, ಅವರೊಂದು 20 ಬ್ಯಾಗ್ ಗೊಬ್ಬರ ಎಲ್ಲ ಕೊಟ್ಟಿದ್ದಾರೆ. ಈಗಲೇ ಬಂದಿದೆ ಸರ್ ಗಿಡ, ಇನ್ನೊಂದ್ 2 ವರ್ಷ ಫಸಲು ಬರಬಹುದು. ಮೇಣ ರೈತ ಹಲಸು ಅಂತ, ಮೇಣನೇ ಇರಲ್ಲ ಅದರಲ್ಲಿ, ಅದು ನೋಡ್ಬೇಕು ಸರ್ ಇನ್ನು ಮುಂದೆ ಹೇಗಾಗುತ್ತೆ ಅಂತ. ಅದ್ರ ಬಗ್ಗೆ ಈಗ ಅದನ್ನ ತಿನ್ನೋದಕ್ಕೆ ಬಳಸೋದ ಅಥವಾ ಬೇರೆ ಏನಾದ್ರು ಮಾಡ್ತಾರೆ? ತಿನ್ನಲಿಕ್ಕೆ ಬಳಸೋದು, ತಿನ್ನಲಿಕ್ಕೆ ಅದು ಗಮ್ಲೆಸ್ ತಿನ್ಲಿಕ್ಕೆ ಬಳಸ್ತಾರೆ. ಬಟ್ ಅವರು ಬೇರೆ ಬೇರೆ ಇದೆ, ಅವ್ರದ್ದು ಕಾಯಿ ಎಳೆ ಬಡಕನ್ನೇ ಅವರು ಚಿಪ್ಸ್ ಮಾಡಿ ಫಾರಿನ್ಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಬಟ್ ಅದು ಹಣ್ಣು ಮಾಡ್ತಾರೋ ಕಾಯಿ ಬಡಕನ ಎಳೆದನ್ನೇ ಕುಯ್ಕೊಂಡು ಹೋಗ್ತಾರ ಅಂತ ಅದನ್ನ ಗೊತ್ತಿಲ್ಲ ಸರ್. ಅದು ಟ್ರೆಸ್ ಅವ್ರಿಗೆ, ಅವ್ರ ಏನ್ ಮಾಡಿದ್ರೆ ಅವರು ಅವ್ರಿಗೇನೆ ಅದು ಕೊಡೋದು ಅಂತ ಇದ್ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಸರ್. ಅವ್ರು ಯಾವ ಉದ್ದೇಶಕ್ಕಾರ ಬಳಸಬಹುದು ಅಷ್ಟೇ. ಈ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಹೆಂಗ್ ಬೆಳ್ಕೊಳ್ತೀವೋ ಹಂಗೆ ಅದನ್ನು ಕೂಡ ಒಂದು ಪ್ಲಾಂಟೇಶನ್ ತರ ಮಾಡಿದಿರ. ಸಾಲಿನಿಂದ ಸಾಲಿಗೆ ಎಷ್ಟು ಅಡಿ ಕೊಟ್ಟಿದ್ದೀರಿ, ಗಿಡದಿಂದ ಗಿಡಕ್ಕೆ ಎಷ್ಟು ಅಡಿ ಅಂತರ ಕೊಟ್ಟು ಅದನ್ನ ಬೆಳೀತಾ ಇದ್ರಿ? ಸರ್, ಅದು 12 ಅಡಿ ಕೊಟ್ಟಿದೀವಿ. ಬಟ್ 20 ಅಡಿ ಕೊಡ್ಬೇಕು ನಾವು, 12 ಅಡಿ ಕೊಟ್ಟಿ ನೋಡೋಣ. ಅದು ನಮಗೂ ಹೊಸ ಅನುಭವ ಅಲ್ವ ಸರ್. ಅದು ಅದು ಏನ್ ಗಿಡ ಯಾವ ಇದಲ್ಲಿ ಬರುತ್ತೆ, ಬುಷ್ ಆಗಿ ಬರುತ್ತೋ, ಅದು ತುಂಬಾ ಎತ್ತರ ಹೋಗುತ್ತೋ, ಅದನ್ನೆಲ್ಲ ನೋಡ್ಕೊಂಡು. ಬಟ್ ಆಗೇನ ತೀರಾ ಕಂಜೆಸ್ಟೆಡ್ ಆದ್ರೆ ಮಧ್ಯೆ ಒಂದೊಂದು ಪ್ಲಾಂಟ್ ಗಿಡನ ತೆಗಿಯೋ ಯೋಜನೆ ಹಾಕೊಂಡಿದೀವಿ. ದೂರ ವಿಶಾಲವಾಗಿ ಗಾಳಿ ಬೆಳಕು ಎಲ್ಲ ಬಂದ್ರೆ ಫಸಲು ಚೆನ್ನಾಗಿ ಬರುತ್ತೆ, ತೀರಾ ತಿಕ್ಕಾದ್ರೆ ಕ್ರಾಫ್ಗು ಕಮ್ಮಿ ಆಗುತ್ತೆ. ಹಾಗಾಗಿ ಆತರ ಯೋಜನೆ ಹಾಕೊಂಡಿದ್ವಿ ಸರ್ ಅದನ್ನ. ಹಾಗಾಗಿ 12 12 ಇಟ್ಟಿದೀವಿ ಸರ್ ಎಲ್ಲ. ಈಗ ಅದನ್ನ ಅವರೇ ಕೊಳ್ತಾರ ವಾಪಸ್? ಹೌದು ಸರ್, ಅವರೇ ನಮಗೆ ಇದ್ ಮಾಡ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅವರೇ ಕೊಳ್ಬೇಕು ಅಂತಾನೆ ಅವರು ಇದಾಗಿರೋದು, ಹಾಗಾಗಿ ಆಗಿರೋದು. ಅದನ್ನ ಹೆಂಗ್ ಕೊಳ್ತಾರಂತ ಈಗ ಅವ್ರು? ಅದ್ ರೇಟ್ ಫಿಕ್ಸ್ ಮಾಡಿಲ್ಲ ಸರ್, ಅವಾಗಿನ ಮಾರ್ಕೆಟ್ ರೇಟ್ ನೋಡಿ ಏನಿದೆ ಅಂತ ಇದ್ ಮಾಡ್ತೀವಿ ಅಂತ ಇದ್ ಮಾಡ್ಕೊಂಡಿದ್ದಾರೆ. ಒಟ್ಟಿಗೆ ನೀವೇನ್ ಬೆಳಿತೀರೋ ಅದಷ್ಟನ್ನು ಕೂಡ ಅವರೇ ವಾಪಸ್ಸು ಕೊಂಡ್ಕೊಳ್ತಾರೆ? ಹೌದು ಸರ್, ಹೌದು. ಈಗ ಅದಕ್ಕೆ ಏನಾದ್ರು ನೀರು ಗೊಬ್ಬರ ಆ ತರದ್ದು ನೀಡಬೇಕೋ ಹೇಗೆ ಅದನ್ನ? ಹೌದು ಸರ್, ಅದಕ್ಕೆಲ್ಲ ಡ್ರಿಪ್ ಮಾಡಿದೀವಿ, ಅದಕ್ಕೂ ಅದು ವಾರಕ್ಕೆ 15 ದಿನಕ್ಕೆ ಒಂದ್ಸತಿ ನೀರ್ ಕೊಡ್ತಾ ಇದೀವಿ ಡ್ರಿಪ್ ಮುಖಾಂತರ. ನಮ್ ಎಲ್ಲಾ ಹಣ್ಣಿನ ಗಿಡಗಳು ಡ್ರಿಪ್ ಮಾಡಿದ್ವಿ ಸರ್ ಎಲ್ಲ, ಪ್ರತಿಯೊಂದು ಹಣ್ಣಿನ ಗಿಡಕ್ಕೂ ಇಲ್ಲಿ ನೀರಿನ ಇಟ್ಟು. ಮತ್ತೆ ಎತ್ತರವಾದ ಪ್ರದೇಶ ಆಗಿರಿಂದ ನೀರು ಜಲ್ದಿ ಬಸ್ ಹೋಗುತ್ತೆ, ಹಾಗಾಗಿ ನೀರು ನಮಗೆ 3 ತಿಂಗಳು ಮಳೆಗಾಲ ಬಿಟ್ರೆ ಬೇರೆ ಒಂದು ವರ್ಷ ಪೂರ್ತಿ ಮತ್ತೆ ಡ್ರಿಪ್ ನಲ್ಲೇ ನೀರು ನಾವು ಮೇಂಟೈನ್ ಮಾಡ್ಬೇಕು. ಪ್ರತಿಯೊಂದು 8-9 ತಿಂಗಳು ಪ್ರತಿ ನೋಡಿದಲ್ಲ ಸರ್ ಎಲ್ಲ ಫುಲ್ ಡ್ರಿಪ್ ನಲ್ಲೇ ಇದೆ, ಎಲ್ಲ ಡ್ರಿಪ್ ನಲ್ಲೇ ಬೆಳಿಬೇಕು. ನಾವು ಪ್ರತಿಯೊಂದು ಗಿಡ ಬೆಳೆದ್ರು ಡ್ರಿಪ್ ನಲ್ಲೇ ಇಲ್ಲಿ. ನಾವು ಫಸ್ಟ್ ಬಂದಾಗ ಅನುಭವ ಇರಲಿಲ್ಲ, ಎಲ್ಲ ಗಿಡ ಹಾಕ್ಬಿಟ್ವಿ, ನೀರು ಇರೋ ಅಂತ ಜನ ಬಿಟ್ವಿ, ಅವ್ನು ಒಂದಕ್ಕೆ ಹಾಕಿರ ಒಂದಕ್ಕೆ ಹಾಕ್ತಿರಲಿಲ್ಲ, ಅರ್ಧಕ್ಕರ್ಧ ಗಿಡ ಎಲ್ಲ ಹೋಗ್ಬಿಡ್ತು. ಹಾಗಾಗಿ 3ನೇ ವರ್ಷದಿಂದ ನಾವು ಇದು ಸರಿಯಾಗಲ್ಲ ಅಂತ ಹೇಳಿ, ಅವಾಗೂ ಸಬ್ಸಿಡಿ ಇತ್ತು 50% ಸರ್ಕಾರದಲ್ಲಿ ಯೋಜನೆಯಲ್ಲಿ, ಹಾಗಾಗಿ ವರ್ಷಕ್ಕೆ ಅರ್ಧ ಭಾಗ ಹಾಗೆ ಫುಲ್ ಸಪೋರ್ಟ್ ಆಗಿ ಬಿಟ್ಟು ಎಲ್ಲಾನು ಡ್ರಿಪ್ ಅಲ್ಲೇ 8 ವರ್ಷ ಬೆಳೆದ ಆಮೇಲೆ ದೊಡ್ಡ ಗಿಡ ಆದ್ಮೇಲೆ ಅದನ್ನೆಲ್ಲ ನೀರು ಕೊಡ್ತಾ ಇಲ್ಲ, ಅವಕ್ಕೆಲ್ಲ ಅವೇ ಮಳೆ ನೀರು ಆಶ್ರಯ ಮಾಡ್ಕೊಂತೀವಿ. ಸಣ್ಣ ಗಿಡಗಳೆಲ್ಲ ಕೊಡ್ತಾ ಇದೀವಿ, ಮಿನಿಮಮ್ 6 ಇಯರ್ಸ್ ಆರು ಡ್ರಿಪ್ ಅಲ್ಲಿ ಬೆಳೆದ್ರೆ ಯಾವ್ದೇ ಗಿಡ ಇದ್ ಮಾಡ್ಕೊಂಡುತ್ತೆ, ಆಮೇಲೆ ಅದ್ರದ್ದಾದ ನೀರು ಅದನ್ನ ಇದ್ ಮಾಡ್ಕೊಂಡು ಬೆಳೆಯುತ್ತೆ ಅಂತ. ಇತ್ತೀಚೆಗೆ ಸಾಕಷ್ಟು ಬೇರೆ ಬೇರೆ ತರದ ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ದೀರಾ, ಏನೆಲ್ಲ ಗಿಡಗಳನ್ನ ಹಾಕೊಂಡಿದ್ದೀರಾ? ಸರ್ ತುಂಬಾ ವೆರೈಟೀಸ್ ಇದೆ ಸರ್, ಗಿಡಗಳು ಹೆಸರು ಹೇಳಕ್ ಹೋದ್ರೆ ತುಂಬಾ ಇದೆ ಅಂದ್ರೆ ವಾಟರ್ ಆಪಲ್ ಇದೆ, ಆಮೇಲೆ ಸ್ಟಾರ್ ಫ್ರೂಟ್ಸ್ ಇದೆ, ಎಗ್ ಫ್ರೂಟ್ಸ್ ಇದೆ, ಮಲೇಷಿಯಾ ಆಪಲ್ ಇದೆ, ವಾಟರ್ ಆಪಲ್ ಇದೆ, ಜಾವಾ ಫ್ರೂಟ್ ಇದೆ, ನೇರ್ಲು ದಾಳಿಂಬೆ ಅಂತ ಇದೆ, ನೇರ್ಲು ಇದೆ, ಸೀಬೆ ಇದೆ, ದಾಳಿಂಬೆ ಇದೆ, ಅದೇ ಹನುಮಾನ್ ಜಾಯಿಕಾಯಿ ಜಾಯಿಕಾಯಿ ಹನುಮಾನ್ ಫಲ, ಲಕ್ಷ್ಮಣ್ ಫಲ, ಸೀತಾಫಲ, ರಾಮಫಲ, ಮತ್ತೆ ಅಂಜೂರ ಇದೆ, ಎಲ್ಲಾ ತರದ ಹಣ್ಣುಗಳಿದೆ ಸರ್. ಹೇಳ್ತಾ ಹೋದ್ರೆ ತುಂಬಾ ಇದೆ, ಅದು ಯಾವ್ದಿಲ್ಲ ಅಂತ ಏನಾದ್ರೂ ನೀವು ಕೇಳ್ಬೋದಷ್ಟೇ, ಕೇಳಿದ್ರೆ ಹೇಳ್ಬೋದಷ್ಟೇ ಯಾವ್ದಿಲ್ಲ ಅಂತ. ಏನ್ ಇಷ್ಟೊಂದು ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ದೀರಲ್ಲ, ಹೇಗೆ ಇದರಲ್ಲಿ ಬೇಸಾಯ ಮಾಡೋದ್ ಹೇಗೆ, ಮತ್ತೆ ಇದನ್ನ ಮಾರಾಟ ಮಾಡೋದೆಲ್ಲ ಹೇಗೆ ಅಂತೀರಾ? ಮಾರಾಟ ಮಾಡೋದ್ ಬಗ್ಗೆ ಹೇಳಿದ್ನಲ್ಲ ಸರ್, ಯಾವ ಹಣ್ಣು ಬಿಟ್ರು ನಾವು ಸೇಲ್ ಮಾಡೋ ಅಂತ ಒಂದು ಯೋಜನೆ ನಮ್ಮ ಹತ್ರ ಇದೆ, ಮಾಡೇ ಮಾಡ್ತೀವಿ ಅದನ್ನ, ಜನಗಳು ಇಂಟ್ರೂಸ್ ಮಾಡ್ತೀವಿ, ಜನಗಳೆಲ್ಲ ನಮ್ಮಲ್ಲಿ ಒಂದು ಇದು ಬಂದಿದೆ ಅವ್ರಿಗೆ, ನಾವೇನೇ ಇದ್ ಮಾಡಿದ್ರು ಹೇಳಿದ್ರು ಆತರ ಉಳಿಸ್ಕೊಂಡಿದ್ವಿ ನಾವು, ಯಾವ್ದನ್ನು ಆತರ ಬೋಗಸ್ ಹೇಳೋದಲ್ಲ ಅದೆಲ್ಲ ಮಾಡಿಲ್ಲ. ಮಾರ್ಕೆಟಿಂಗ್ ಹೋದಾಗ ಜನಗಳು ನಮ್ಮ ಲೈಕ್ ಮಾಡ್ತಾರೆ, ನಾವ್ ಏನ್ ಹೇಳಿದ್ರು ಅದೇನ್ ರೇಟ್ ಹೇಳಿದ್ರು ಅದನ್ನ ಸಂಪೂರ್ಣವಾಗಿ ಖುಷಿಯಾಗಿ ತಗೊಂಡೋಗೋ ಅದನ್ನ ನೋಡಿದ್ವಿ ನಾವು ಕಣ್ಣಲ್ಲಿ, ಅಯ್ಯೋ ಏನ್ ಇಷ್ಟ ಹೇಳ್ತಾನೆ ಹಂಗ ಹೇಳ್ತಾನೆ ಅನ್ನೋ ತಗೊಂಡೋಗೋ ಕಸ್ಟಮರ್ಸ್ ನಮ್ಮ ಹತ್ರ ಇಲ್ಲ, ಅದನ್ನ ಹೇಳಿದ್ರೆ ಹೌದಾ ಸರ್ ಹೌದಾ ಅಂತ ಹೇಳಿ ತಗೊಂಡೋಗ್ತಾರೆ. ಹಾಗೆ ಮತ್ತೆ ಎಕ್ಸಾಂಪಲ್ ಈಗ ಮೊನ್ನೆ ನಾನು ಹೇಳಿದೆ ಜೇನು ಒಂದು ತಗೊಂಡೋಗಿದೆ ಸರ್ ನಮ್ಮ ಇದ್ರಲ್ಲಿ, ಅದು ಜೇನು ಅರಿ ಮುರಿಯಲ್ಲ ನಾವು, ಎಕ್ಸ್ಟ್ರಾ ಜೇನು ಬಾಕ್ಸ್ ಅಲ್ಲೇ ತೆಗಿಯೋದು, ಅದು ಎಕ್ಸ್ಟ್ರಾ ಕಟ್ಟಿತ್ತು ಅದ್ರ ಟಾಪ್ ಮೇಲೆ ಅಂತೇಳಿ ಅದನ್ನ ತಗೊಂಡೋಗಿದ್ದು, 3 KG ಸಿಕ್ಕಿದ್ದು ಅರಿ ಸಮೇತನೇ ತಗೊಂಡೋಗಿದ್ದೆ. ಅದನ್ನ KG 1,000 ರೂಪಾಯಿ ಹಂಗೇನೆ ಗ್ರಾಹಕರು ತಗೊಂಡೋದ್ರು, ಅದು ತಗೊಂಡು 10 ನಿಮಿಷಕ್ಕೇನೆ ಉಳಿಲಿಲ್ಲ ಅದು. ಹಾಗೆ ಜನಗಳು ಅದನ್ನ ಒಳ್ಳೇದು ಅಂತ ಹೇಳಿದ ಅದನ್ನ ಯಾವ್ದನ್ನು ಇದ್ ಮಾಡಲ್ಲ, ಅಕ್ಸೆಪ್ಟ್ ಮಾಡ್ತಾರೆ ಚೆನ್ನಾಗಿ ಅಂತ ನನ್ನ ಅನುಭವ ಇದೆ. ಹಾಗಾಗಿ ಯಾವ್ದೇ ಹಣ್ಣು ಬಿಟ್ರು ಮಾರ್ತೀನಿ ಅನ್ನೋ ಒಂದು ಧೈರ್ಯನೂ ಇದೆ, ಕೆಪಾಸಿಟಿನೂ ಇದೆ, ಮಾರ್ಕೆಟಿಂಗು ಮಾಡ್ಕೊಂಡಿದ್ದೀನಿ ಸರ್. ಜೇನಿನ ಪೆಟ್ಟಿಗೆ ಎಷ್ಟಿಟ್ಕೊಂಡಿದ್ದೀರಿ ಸರ್? ಈಗ 10 ಇದೆ ಸರ್, ಈಗ ಅದು ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿನಲ್ಲಿ ಸಿಗುತ್ತೆ, 10 ಬಾಕ್ಸ್ ಕೊಟ್ಟಿದ್ದಾರೆ. ನಾನು ಮಧುವಾನ ಕೊಡಿ ಅಂತ 20 ಬಾಕ್ಸ್ ಕೊಟ್ರೆ ಮಧುವಾನ ಅಂತ ಮಾಡ್ತಾರಂತೆ, ಆ ಸ್ಕೀಮ್ ಇದೆಯಂತೆ. ಸದ್ಯಕ್ಕೆ ನನಗೆ 10 ಕೊಟ್ಟಿದ್ದಾರೆ, ಮುಂದೆ ನೋಡ್ಬೇಕು ಸರ್. ನಾವು ಇನ್ನೊಂದು 25 ಬಾಕ್ಸ್ ಇಡೋಣ ಅಂತ ಇದೀವಿ, ನಮ್ಮ ಇಷ್ಟು ಫ್ಲಾಟಿಗೂ ಬೇಕು. ಈಗ ಆಲ್ ಸೀಸನ್ ಎಲ್ಲಾ ತರದ ಹಣ್ಣು ಗಿಡಗಳು ಹಾಕಿರೋದ್ರಿಂದ ಅವ್ ಪರಾಗಸ್ಪರ್ಶನು ಆಗುತ್ತೆ, ನಮಗೆ ಈಲ್ಡಿಂಗು ಚೆನ್ನಾಗಿ ಬರುತ್ತೆ. ಏನೇ ಕ್ರಾಪ್ ಇದ್ರು ಅದು ತುಂಬಾ ಡಬಲ್ ಬರುತ್ತೆ ಅಂತ ಹೇಳ್ಬೋದು, ಏನೇ ಇದ್ರು ಯಾವ್ದು ಇದಾಗಲ್ಲ, ಇಳುವರಿ ಹೆಚ್ಚಾಗುತ್ತೆ. ಹಾಗಾಗಿ ಈಗ 10 ಪೆಟ್ಟಿಗೆ ಇದೆ ಅನ್ನೋದ್ರ ಆಲ್ರೆಡಿ, ಇನ್ನೂ ಒಂದು 10 ಮಾಡ್ಬೇಕು ಅಂತ ಇದೀನಿ ಸರ್. ಅದು ಒಂದು ಕೃಷಿಗೆ ನಮಗೆ ರೈತರಿಗೆ ಗೊತ್ತು, ಅದು ನಾವೇ ಸುಮ್ಮನೆ ನಮ್ ಜೇನೇನೆ ಮಿಷಿನ್ ಅಲ್ಲಿ ತೆಗೆದುಕೊಟ್ರೆ 800 ರೂಪಾಯಿ ತಗೊಳಕ್ಕೂ ಜನ ಸಿದ್ಧ ಇದ್ದಾರೆ. ಮಾರ್ಕೆಟ್ ಅಲ್ಲಿ 300-400 ರೂಪಾಯಿ ಸಿಗುತ್ತೆ, ಸೊಸೈಟಿ ಜೇನುಗಳ ಸಿಗುತ್ತೆ, ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ, ಜನ ಲೈಕ್ ಮಾಡ್ತಾರೆ. ಇದಾರೆ ಆತರ ಕಸ್ಟಮರ್ ಇದಾರೆ ನಮ್ಮ ಹತ್ರ, ಫೋನ್ ಮಾಡಿ ಕೇಳ್ತಾರೆ ವಾಲಂಟಿಯರ್ಗೆ, ಆತರ ಅದನ್ನು ಬೆಳೆಸ್ಕೊಂಡಿದೀವಿ ಸರ್. ಈಗ ತೋಟಗಾರಿಕೆ ಬೆಳೆಗಳು ಅಂತ ಹೇಳಿದ್ರೆ ತುಂಬಾ ವರ್ಷಗಳ ಕಾಲ ಇರುತ್ತೆ, ಬಹುವಾರ್ಷಿಕ ಬೆಳೆಗಳು ಅಂತ ಹೇಳಿ ನಾವು ಅದನ್ನ ಕರಿತೇವೆ. ವರ್ಷ ಪೂರ್ತಿ ಅದು ಹೂ ಬಿಡೋ ಅಂತದ್ದು, ಕಾಯಾಗ ಅಂತದ್ದು, ನೆರಳು ಕೊಡೋ ಅಂತದ್ದು, ಎಲೆ ಉದುರ್ಸೋ ಅಂತದ್ದು, ಈ ತರದ್ದೆಲ್ಲ ಇರುತ್ತೆ. ಇಂಥ ತೋಟಗಾರಿಕೆ ಬೆಳೆಗಳನ್ನ ಯಾರು ಮಾಡ್ಕೊಳ್ತಾರೋ ಅವರು ಈ ಜೇನು ಪೆಟ್ಟಿಗೆಗಳನ್ನ ಇಟ್ಕೊಳ್ಳೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತೀರಿ? ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಂಗೆ ಇಲ್ಲ ಸರ್. ಜೇನು ಇದ್ರೇನೆ ಮನುಕೂಲ ಅಂತ ಒಂದು ಇದಿದೆ, ಜೇನು ಇರೋವರೆಗೂ ಅಂತೆ ಮನುಷ್ಯರು ಎಲ್ಲ ಬಹಳ ಬದುಕೋದಿಲ್ಲ, ಆ ಜೇನು ಇಲ್ಲ ಅಂದ್ರೆ ಮನುಷ್ಯರು ಇರಲ್ಲಂತೆ. ಹಾಗೆ ಈ ಜೇನು ಪೆಟ್ಟಿಗೆ ನಮ್ಗೆ ರೈತರಿಗಿದ್ರೆ ವರ್ಷ ತುಂಬಾ ಇದಾಗುತ್ತೆ ಸರ್. ಜೇನು ಒಂದರಿಂದ ಒಂದಕ್ಕೆ ಇದ್ ಮಾಡಿ ಕ್ರಾಪ್ ಚೆನ್ನಾಗಿ ಬರುತ್ತೆ, ಕಾಳು ಗಟ್ಟಿ ಕಟ್ಟುತ್ತೆ, ಜಳ್ಳು ಕಾಳು ಬರಲ್ಲ, ಹಾಗಾಗಿ ಹಣ್ಣನ್ನು ಸಹ ಹೆಚ್ಚಿಗೆ ಬಿಡುತ್ತೆ ಕ್ರಾಪ್ಗಳನ್ನು. ಹಾಗಾಗಿ ಜೇನು ಪೆಟ್ಟಿಗೆ ಇರಲೇಬೇಕು ಸರ್. ಒಂದಾರ ಅವ್ರವ್ರ ಅಟ್ಲೀಸ್ಟ್ ಒಂದು ಎಕರೆ ಇದ್ರೆ ಮಿನಿಮಮ್ ಒಂದು 4-5 ಪೆಟ್ಟಿಗೆ ಅವನು ಇಟ್ಕೋಬೇಕು ಸರ್ ಒಂದು ಎಕರೆಗೆ. ಅದು ಒಂದು ನಮಗೆ ಹೆಚ್ಚಿನ ಇಳುವರಿ ಬರಲಿಕ್ಕೆ ತುಂಬಾನೇ 90% ಅದು ಜೇನು ನಮ್ಗೆ ಸಹಾಯ ಮಾಡುತ್ತೆ ಸರ್. ಹಾಗಾಗಿ ಇರಲೇಬೇಕು ರೈತರಿಗೆ. ಇಟ್ಟವರೆಲ್ಲ ಜೇನು ಬಿಸಿಲಿಲ್ಲ ಅಂತ ಅಂದ್ರು ಕೂಡ ಅದು ನಮ್ಗೆ ಬೇರೆ ಪರೋಕ್ಷವಾಗಿ ಸಾಕಷ್ಟು ಸಹಾಯ ಮಾಡುತ್ತೆ. ಪರಾಗಸ್ಪರ್ಶ ಅನ್ನುವಂಥದ್ದು ಏನಿದೆಯೋ ತುಂಬಾ ಚೆನ್ನಾಗಿ ಪರಾಗಸ್ಪರ್ಶ ಆಯ್ತು ಅಂತ ಅಂದ್ರೆ ಒಳ್ಳೆ ಕಾಯಿ ಹಣ್ಣು ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಹಂಗೆ ಬೇರೆ ಬೇರೆ ತರಹದ ಪರೋಕ್ಷವಾದಂತಹ ಅನುಕೂಲಗಳು ಕೂಡ ಇರೋದ್ರಿಂದ ಜೇನು ಪೆಟ್ಟಿಗೆಯನ್ನ ಇಟ್ಕೊಳ್ಳೋಂಥದ್ದು ಹೆಚ್ಚು ಸೂಕ್ತ. ಪ್ರತಿಯೊಬ್ಬ ರೈತರು ಕೂಡ ಅದರಲ್ಲೂ ಕೂಡ ತೋಟಗಾರಿಕೆ ಬೆಳೆಗಳನ್ನ ಮಾಡ್ತಕ್ಕಂತಹ ರೈತರು. ನೀವೇ ಬಿಸ್ತೀರ ಜೇನ? ಹೌದು ಸರ್, ನಾನು ಚಿಕ್ಕದ ನಮಗೆ ಅಭ್ಯಾಸ ಇದೆ. ನಮ್ಮ ಫಾದರ್ ಊರ್ನಲ್ಲಿ ಇದ್ದಾಗ ನಾನು 8-12 ವರ್ಷ ಇದ್ದಾಗಿಂದನು ನಮಗೆ ತುಂಬಾ ಅಭ್ಯಾಸ. ನಾನು ಆಗ ಊರ್ನಲ್ಲೇ 10-15 ಪೆಟ್ಟಿಗೆ ಸಾಕಿದ್ದೆ ಚಿಕ್ಕದ ಇದ್ದಾಗಲೇ. ಸ್ಕೂಲಿಂದ ಬಂದ ಇಲ್ಲಿ ಹುತ್ತದಲ್ಲಿ ಈ ದನ ಕೊಯ್ಯರಿಗೆ ಒಂದು 10 ರೂಪಾಯಿ, ಅವಾಗ 10 ರೂಪಾಯಿ ಅಂದ್ರೆ ಈಗಿನ 1,000 ರೂಪಾಯಿ ಬಿಡಿ, ಅವಾಗ 10 ರೂಪಾಯಿ ಕೊಟ್ಟರೆ ಒಂದು ಪೆಟ್ಟಿಗೆ ಇಲ್ಲಿ ಹಾರ್ತಾ ಇದೆ ಹುಳ ಅಂತ ತೋರಿಸೋರು. ನಾವು ರಾತ್ರಿ ಪೆಟ್ಟಿಗೆ ತಗೊಂಡೋಗಿ ಆ ಹುತ್ತನ ಅಗದ್ಬಿಟ್ಟು ರಾಣಿನ ಸಮೇತ ಅರಿಗಳನ್ನೆಲ್ಲ ಫಸ್ಟ್ ನಮ್ಮ ಇದಕ್ಕೆ ಸೂಪರ್ ಕಟ್ಬಿಟ್ಟು ಆ ಹುಳನ್ನ ಬಾಚ್ಬಿಟ್ಟು ಇದಕ್ಕೆ ತುಂಬಿಟ್ಟು ರಾಣಿ ಗೇಟ್ ಒಂದು ಇರುತ್ತೆ, ಗೇಟ್ ಹಾಕ್ಬಿಟ್ಟು ನೈಟ್ನ ಸ್ವಲ್ಪ ಹುಳ ಅಲ್ಲಲ್ಲಿ ಇರ್ತವಲ್ಲ ಎಲ್ಲ ಒಳಗೆ ಹೋಗಲಿ ಅಂತ ಅದನ್ನ ಅಲ್ಲೇ ಬಿಟ್ಬಿಟ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇದ್ದಾಗ ಮತ್ತೆ ಆ ಪೆಟ್ಟಿಗೆನ ತಗೊಂಬಂದು ನಾವು ಯಾವ ಜಾಗ ಹಾಕ್ಬೇಕು ಅಲ್ಲಿ ಇಟ್ಬಿಡ್ತಾ ಇದ್ವಿ. ಹಾಗಾಗಿ ಅದನ್ನ ತುಂಬಾ ಅನುಭವ ಇದೆ ನನಗೆ. ಅದು ಜೈನ್ ಬಾಕ್ಸ್ ಅಲ್ಲಿ ತೆಗಿಯೋದು, ಮತ್ತೆ ಅಲ್ಲಿ ಸಕಲೇಶ್ಪುರ ನಮ್ಮ ಜೈನ್ ಸೊಸೈಟಿ ನಾವು ಅಲ್ಲಿ ಮೆಂಬರ್ ಆಗಿದ್ವಿ. ನಮ್ಮ ಅಪ್ಪ ಒಂದು 20 ವರ್ಷ ಡೈರೆಕ್ಟರ್ ಆಗಿದ್ರು, ಹಾಗಾಗಿ ಅಲ್ಲಿ ಒಂದು ಮನೋ ಇದ್ರಿದೆ. ಹನಿ ಸೊಸೈಟಿ ಇದು ಅಲ್ಲಿಗೆ ಕೊಡ್ತಾ ಇದ್ದು ನಾವು ವರ್ಷಕ್ಕೆ 15 ಕೆಜಿ 10 ಕೆಜಿ ತೆಗೆದು ನಾನು ಅಲ್ಲಿಗೆ ಸೇಲ್ ಮಾಡ್ತಾ ಇದ್ದೆ ಅವಾಗ. ಈಗ ಅಲ್ಲೆಲ್ಲ ಸೇಲ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಮ್ ಗ್ರಾಹಕರಿಗೆ ಕೊಟ್ರೆ ಸಾಕಾಗಿದೆ, ಗ್ರಾಹಕರೇ ತುಂಬಾ ಬೇಡಿಕೆ ಇದೆ. ಹಾಗಾಗಿ ಮತ್ತೆ ರೇಟು ಒಳ್ಳೆ ರೇಟ್ ಸಿಗುತ್ತೆ. ಅವ್ರು ಏನೇ ಕೊಟ್ಟರು 300-400 ರೂಪಾಯಿ ಮೇಲೆ ಕೊಡಲ್ಲ ಅವರು. ಸೊಸೈಟಿ ಕೊಟ್ಟರು ನಾವು ಅವರೇ 300-350 ಮಾರುವಾಗ ನಮಗಿನ್ನ ಎಷ್ಟು ರೇಟ್ ಕೊಡ್ತಾರೆ ಅವರು. ಹಾಗಾಗಿ ಇಲ್ಲಿ ನಾವು 800 ರೂಪಾಯಿ ಅಂದ್ರೂ ತಗೊಂಡೋಗುವಂತ ಗ್ರಾಹಕರು ನಾವು ಇಲ್ಲಿ ಮಾಡ್ಕೊಂಡಿವಿ ಸರ್. ಹಾಗಾಗಿ 50 ಅಲ್ಲ ಅದನ್ನ 100 ಪೆಟ್ಟಿಗೆ ಇಟ್ಟರು ಅದನ್ನ ಸೇಲ್ ಮಾಡೋ ಅಂತ ಇದು ಕೆಪಾಸಿಟಿ ಇದೆ ಸರ್. ಈಗ ಇದೆಲ್ಲದರ ಜೊತೆಗೆ ಒಂದಷ್ಟು ಸಾವಯವ ಪದ್ಧತಿಯಲ್ಲಿ ತರಕಾರಿಗಳನ್ನು ಕೂಡ ಬೆಳಿತೀರ. ಏನೆಲ್ಲ ತರಕಾರಿಗಳನ್ನ ಬೆಳಿತೀರ? ಸಂಪೂರ್ಣ ಸಾವಯವದಲ್ಲಿ ಬೆಳಿಲಿಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇದೆಯಾ ಹೇಗೆ ಸರ್? ಹೌದು, ತರಕಾರಿ ಅನ್ನೋದು ಮೊದಲಿಂದಲೂ ಇತ್ತು ನಮಗೆ. ನಾವು ಮನೆಗೇನೆ ಅಂತಾನೆ ನಾವು ಆರ್ಗ್ಯಾನಿಕ್ ಅಲ್ಲಿ ಬೆಳಿತೇವೆ. ನಾವು ಯಾವತ್ತೂ ಮೆನ್ಯೂರ್ ಆಗಿ ಬೆಳಿತಿರಲ್ಲ. ಆ ಮನೆಗೆ ಹಾಕಿ ಬೆಳೀತಾ ಬೆಳಿತಾನೆ ಅದನ್ನೇ ಸ್ವಲ್ಪ ಬೇಡಿಕೆ ಮನೆ ಹತ್ರನೇ ನಾವು ಸೇಲ್ ಮಾಡೋ ಹಣ್ಣುಗಳನ್ನು ಮಾರೋದ್ರಿಂದ ಜನರು ಸ್ವಲ್ಪ ಬೇಡಿಕೆ ಕೊಡೋರು ಹಿಂಗೆ, ನಮಗೂ ಅದು ಕೊಡಿ ನಮಗೆ ಇದು ಕೊಡಿ ಅಂತ. ನಾವು ಬೆಳೆದ ಹೆಚ್ಚಿಗೆ ಆ ತರಕಾರಿನೆಲ್ಲ ಅಲ್ಲಿ ಸೇಲ್ ಮಾಡ್ತಾ ಇದ್ವಿ. ಆಮೇಲೆ ಇದು ಆರ್ಗ್ಯಾನಿಕ್ ಸಂತೆ ಅಂತ ಆದ್ಮೇಲೆ ಈಗ ನಾವು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ. ಬೆಳೆದಿದ್ನೆಲ್ಲಾನು ಏನೇ ತರಕಾರಿ ಬೆಳೆದು ನಾನು ಒಂದು 15-20 ವೆರೈಟಿ ತರಕಾರಿಗಳು ಬೆಳೆದಿವಿ ಸರ್. ಪ್ರತಿಯೊಂದು ಎಲ್ಲಾ ತರದ ವೆರೈಟಿ ತರಕಾರಿಗಳನ್ನು ಬೆಳಿತೀವಿ. ಮಲ್ಚಿಂಗ್ ಪೇಪರ್ನಲ್ಲಿ ಲಾಸ್ಟ್ ಇಯರ್ ಬೆಳೆದ್ವಿ, ಅದೇನ ಸಕ್ಸಸ್ ಆಗಿಲ್ಲ ಅಂತ ಈಗ ಮಲ್ಚಿಂಗ್ ಬಿಟ್ಟಿದ್ದೀನಿ. ಈಗ ಹಾಗೇನೇ ತರಕಾರಿನ ಬೆಳೀತಾ ಇದೀವಿ ಸರ್. ಈಗ ಮಾಮೂಲಿ ನಾವು ನೇಗಿಲು ಹೊಡೆದು ಅರ್ಕೆ ಹೊಡೆದು ಬೆಳೆಯೋ ತರಕಾರಿನೇ ಬೇರೆ. ಪೇಪರ್ ಹಾಸ್ಬಿಟ್ಟು ನಾವು ಬೆಳೆದ್ರೆ ಅದೇನಾಗುತ್ತೆ, ತುಂಬಾ ಕ್ರಾಪ್ ಹಿಡಿದಟ್ಟಿಗೆ ಬಿದೋಗ್ಬಿಡುತ್ತೆ ಗಿಡಗಳು. ಹಾಗಾಗಿ ಅದು ನನಗೆ ಯಾಕೆ ಸರಿ ಬರಲಿಲ್ಲ ಅಂತೇಳಿ ಈಗ ಹಾಗೆ ಓಪನ್ ತರಕಾರಿನೇ ಬೆಳೀತಾ ಇದೀವಿ ಸರ್. ಈಗ ಮತ್ತೆ ಎಲ್ಲಾ ತರ ತರಕಾರಿಗಳನ್ನ ಹಾಕ್ತಿವಿ. ಅದನ್ನೆಲ್ಲ ಮತ್ತೆ ಆರ್ಗ್ಯಾನಿಕ್ ಅಲ್ಲೇ ನಾವು ತರಕಾರಿ ಮಡಿ ಮಾಡುವಾಗಲೇ ನಾವು ಜೀವಾಮೃತ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಬ್ಯಾರಲ್ ಅಲ್ಲಿ. 200-200 ಲೀಟರ್ 2 ಬ್ಯಾರಲ್ ಮಾಡ್ತೀವಿ. ಅದು ಇನ್ನೇನು ಸಣ್ಣ ಸ್ಟೇಜ್ ಗಿಡ ನೆಲದಿಂದ ಬೇರೆ ಹಿಡಿತು, ಸ್ವಲ್ಪ 1-2-3 ಇಂಚ್ ಮೇಲೆ ಬಂತು ಅಂದಾಗಲೇ ಸ್ಟಾರ್ಟ್ ಮಾಡ್ಬಿಡ್ತೀವಿ. ತಿಳಿನ ಡೈಲ್ಯೂಟ್ ಮಾಡ್ಕೊಂಡು ಅದ ಮೇಲೆನೆ ಹುಯ್ಕೊಂಡ್ಬರ್ತೀವಿ ಅದನ್ನ. ಬಟ್ ಅದು ಕೀಟಗಳಿಗೂ ಇದಾಗಲ್ಲ, ಸ್ಮೆಲ್ಲಿಗೆ ಅದು ಬರಲ್ಲ, ಮತ್ತೆ ಇದು ಗ್ರೋತಿಂಗ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಔಷಧಿ ಹೊಡೆಯ ಅವಶ್ಯಕತೆ ಬರಲ್ಲ ಅದರಲ್ಲಿ. ಮತ್ತೆ ವರ್ಮಿ ಕಾಂಪೋಸ್ಟ್, ಈಗೆಲ್ಲ ವರ್ಮಿ ಕಾಂಪೋಸ್ಟ್ ಬಂದಿದೆ, ಅದನ್ನು ಅದ್ ಮೆನ್ಯೂರ್ ಕೊಟ್ಟರೆ ಹಾಗೇನೆ ಕೊಡ್ಬೇಕು ವರ್ಮಿ ಕಾಂಪೋಸ್ಟ್. ನಾವು ಅದನ್ನು ಜಾಸ್ತಿ ಹಾಕೋಂಗಿಲ್ಲ, ಈಗ ಏನ್ ಮೆನ್ಯೂರ್ ಕೊಡ್ತೀವಿ ಅದೇ ತರ ವರ್ಮಿ ಕಾಂಪೋಸ್ಟ್ನೇ ಕೊಟ್ಬಿಡ್ತೀವಿ ಬಡ್ಡೆಗೆ. ಮತ್ತೆ ಅರ್ತೆವರೆಗೂ ಮಣ್ಣು ಮುಚ್ಕೊಳುತ್ತೆ, ಅದು ಒಳಗೆ ಸೇರ್ಕೊಳುತ್ತೆ, ಬೇರಿಗೆ ಇದಾಗುತ್ತೆ ಅದು. ಹಾಗಾಗಿ ತರಕಾರಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ನಮಗೆ. ತರಕಾರಿ ಏನು ಆರ್ಗ್ಯಾನಿಕ್ ಅಲ್ಲಿ ಏನು ಸಮಸ್ಯೆ ಬಂದಿಲ್ಲ. ಕೀಟಬಾಧೆಗಳು ಬಂದ್ರೂ ಅದನ್ನೇ ಸ್ಪ್ರೇ ಮಾಡ್ತೀವಿ ತಿಳಿನ. ತೀರಾ ಇನ್ನು ಏನಾದ್ರೆ ಹುಳಿ ಮಜ್ಜಿಗೆ ಮತ್ತೆ ಕೆಲವೆಲ್ಲ ಈ ಬೇವಿಂದು ಕಷಾಯ ಅದನ್ನೆಲ್ಲ ಮಾಡ್ಕೊಂಡು ಹೊಡ್ಕೊಂಡ್ಕೊಳ್ತೀವಿ. ಈಗ ನಿಮ್ಮ ತೋಟದಲ್ಲಿ ಇರೋಂತ ಯಾವ ಗಿಡಗಳಿಗೂ ಕೂಡ ನೀವು ರಾಸಾಯನಿಕ ಪದಾರ್ಥಗಳನ್ನು ಬಳಕೆ ಮಾಡ್ತಾ ಇಲ್ಲ ಸರ್? ಈಗ ಒಂದು ನಾನು 3-4 ಇಯರ್ಸ್ ಇಂದ ಕಂಪ್ಲೀಟ್ ನಿಲ್ಸಿ, ಮತ್ತೆ 70-30 ಭಾಗ ಇದೀನಿ ಸರ್. ಕೆಲವು ಗಿಡಗಳಿಗೆಲ್ಲ ವರ್ಷಕ್ಕೆ ಒಂದು ಡ್ರಾಪ್ ನಾವು ಕೊಟ್ಟೆ ಕೊಡ್ತೀವಿ. 70 ಭಾಗ ನಾನು ಸಾವಯವ ಇದ್ದೀನಿ, 30 ಭಾಗ ಸ್ವಲ್ಪ ಕೆಲವು ಗಿಡಗಳಿಗೆ ಎಲ್ಲ ಮೆನ್ಯೂರ್ ಕೊಡ್ತೀವಿ ಸರ್. DSP ಅಂತಂದೆಲ್ಲ ಒಂದು ವರ್ಷದಲ್ಲಿ ಒಳ್ಳೆ ಮಳೆ ಸೀಸನ್ ಅಲ್ಲಿ ನೋಡ್ಬಿಟ್ಟು ಒಂದ್ ಭಾಗ ಕೊಡ್ತೀವಿ ಸರ್ ಎಲ್ಲದಕ್ಕೂ. ಮತ್ತೆ ಈ ಬೇರೆ ಹಣ್ಣಿನ ಗಿಡಗಳಿಗೆಲ್ಲ ಕಮ್ಮಿ ಕೊಡಲ್ಲ, ಎಲ್ಲ ನಮ್ದೇ ಸಾಕಷ್ಟು ಗೊಬ್ಬರ ಇದೆ ಸರ್. 12 ದನಗಳಿದೆ ನಮ್ಮ, ಅದೇ ಒಂದು 23 ಟ್ರ್ಯಾಕ್ಟರ್ ಗೊಬ್ಬರ ಆಗುತ್ತೆ. ಅದನ್ನು ಪಾರ್ಟ್ ಕೊಟ್ಕೊಂಡ್ಬರ್ತೀವಿ. ಒಂದ್ ವರ್ಷ ಇಷ್ಟು ಪ್ಲಾಟಿಗೆ ಹಾಕ್ತಿವಿ, ಎಲ್ಲಾನು ಒಂದೇ ಸತಿ ಕೊಡಕ್ಕಾಗಲ್ಲ. ಹಾಗಾಗಿ ಅರ್ಧ ಈ ವರ್ಷ ಅರ್ಧ ಹಾಕಿರ್ತೀವಿ, ಇನ್ನರ್ಧ ಎಲ್ಲದಕ್ಕೂ ಒಂದ್ ಮಂಕರಿ. ಗಿಡದ ಸೈಜ್ ನೋಡಿ ದೊಡ್ಡ ಗಿಡಕ್ಕೆ 2 ಮಂಕರಿ ಹಾಕ್ತಿವಿ, ಸಣ್ಣ ಗಿಡಕ್ಕೆ, ಮೀಡಿಯಂ ಗಿಡಕ್ಕೆ. ಆಯಾ ಗಿಡದ ಸ್ಟ್ರೆಂತ್ ನೋಡಿ ಮೇನ್ ಇದನ್ನ ಗೊಬ್ಬರ ಹಾಕೊಂಡ್ಬರ್ತೀವಿ. ಹಾಗಾಗಿ ಅದು ವರ್ಕೌಟ್ ಆಗ್ತಾ ಇದೆ ಸರ್. ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ನಮಗೆ ಬೇರೆ ಬೇರೆ ತರಹದ್ದು ಒಂದಷ್ಟು ಪೋಷಕಾಂಶಗಳ ಅಗತ್ಯ ಇರುತ್ತೆ. ಸಾವಯವ ರೂಪದ್ದು ಯಾವ್ಯಾವ ರೀತಿದ್ದು ನೀವು ಉತ್ಪಾದನೆ ಮಾಡ್ತಿದ್ದೀರಾ, ಹೇಗೆ ಮಾಡ್ತಿದ್ದೀರಾ? ಅದೇ ಸರ್, ಈಗ ಕಾಂಪೋಸ್ಟ್ ಇದೆ ನಮ್ದು, ಅಲ್ಲ ಮಾಮೂಲಿ ಕಾಂಪೋಸ್ಟ್ ಇದೆ ಸರ್. ಅದು ತಿಪ್ಪೆ ಗೊಬ್ಬರ ಅಂತೀವಲ್ಲ ಅದು, ಅದು ಮಾಮೂಲಿ ಇದ್ದೇ ಇರುತ್ತೆ. ಇನ್ನ ವರ್ಮಿ ಕಾಂಪೋಸ್ಟ್ ಇದೆ. ಈಗ ಮತ್ತೆ ಇದೊಂದು ಹೊಸ ಕಾಂಪೋಸ್ಟ್ ಇದು ನಿಮಗೆ ಹೇಳಿ ತೋರಿಸ್ತಾ ಇಲ್ಲಿ ಹೊಸದಾಗಿ ಒಂದಷ್ಟು ಮಾಡ್ತಿದ್ರೆ ಯಾವ ತರ ಏನು ಉಪಯೋಗ ಅದ್ರದ್ದು? ಅದ್ರದ್ದು ಅದೇ ಸರ್, ಕಾಂಪೋಸ್ಟ್ಗಿಂತ ತುಂಬಾ ಚೆನ್ನಾಗಿ ಬರುತ್ತಂತೆ. ಅದು ಈ ಸತಿ ಹೊಸದಾಗಿ ಮಾಡಿದೀವಿ ನಾವು. ಸ್ಟೆಪ್ ಅಲ್ಲಿ ಹಾಕೊಂಡು ಹೋಗ್ಬೇಕು ಸರ್ ಅದನ್ನ. ಫಸ್ಟ್ ನಾವು ನೆಲಕ್ಕೆ ಹಾಕಕ್ಕಿಂತ ಮೊದಲು ಎಡೆಮಟ್ಟೆಗಳನ್ನ ಜೋಡಿಸ್ತೀವಿ. ಒಂದು 15 ಅಡಿ 5-6 ಅಡಿ ಆಗಲ್ಲ, ಒಂದು 15 ಅಡಿ ಉದ್ದಕ್ಕೆ ಕ್ಲೀನ್ ಆಗಿ ಎಡೆಮಟ್ಟೆ ಜೋಡಿಸಿ ಅದ್ರ ಮೇಲೆ ಹಸಿ ಸೊಪ್ಪನ್ನ ಹಾಕ್ತೀವಿ ಫಸ್ಟ್. ಆಮೇಲೆ ಒಣಗಿದ್ದರ್ಗೆ ಹಾಕ್ಬಿಟ್ಟು ಅದಕ್ಕೆ ಸಗಣಿ ಗಂಜಲ ಕಲಸ್ಬಿಟ್ಟು ಅದ್ರ ಮೇಲೆ ಅದು ಗಟ್ಟಿಯಾಗಿರ್ಬೇಕು, ಇಳಿಬಾರ್ದು, ಆ ತರ ಕಲಸಿ ಹಾಕ್ತಿವಿ. ಆಮೇಲೆ ಸುಣ್ಣ ಹಾಕ್ಬೇಕು ಒಂದ್ ಪದರ, ಅದ್ರ ಒಂದ್ ಪದರ ಬೂದಿ, ಒಂದ್ ಪದರ ಮರಳು, ಮಣ್ಣು ಮರಳಿರೋ ಅಂತ ಮಣ್ಣು ಹಾಕ್ಬೇಕು. ಮತ್ತೆ ಅದ್ರ ಮೇಲೆ ಹಸಿ ಸೊಪ್ಪು ಹಾಕ್ಬೇಕು, ಮತ್ತೆ ಹಾಕ್ಬೇಕು. ಅದು ಅದೇ ತರ 4 ಅಡಿ ಬರುವಾಗ ಹಾಕ್ಬೇಕಂತೆ. ಮತ್ತೆ ಅವ್ರೇನೋ ಕೆಲವು ಇದು ಕೊಟ್ಟಿದಾರೆ, ಅದೇನೋ 4 ಸಗಣಿ ಉಂಡೆನಲ್ಲಿ ಮಾಡಿ 4 ಭಾಗ ಇಟ್ಟು ಅದನ್ನ ಮತ್ತೆ ಸಗಣಿನಲ್ಲಿ ಕವರ್ ಮಾಡ್ಬೇಕು. 2-3 ತಿಂಗಳು ಅದನ್ನ ಸ್ವಲ್ಪ ಶೀತ ಆರದಂಗ್ ನೋಡ್ಕೊಂಡು, ಶೀತ ಇರ್ಬೇಕು ಹಂಗ ನೋಡ್ಕೊಂಡು ಅದನ್ನ ಉಪಯೋಗಿಸಕ್ ಇದ್ ಮಾಡಿದ್ರೆ ಈಗ ಹೊಸ ಇದನ್ನ ಮಾಡ್ತಾ ಇದ್ ಸರ್ ಅದು ಅದನ್ನು ಪ್ಯೂರ್ಲಿ ಆರ್ಗ್ಯಾನಿಕ್ ಇದೆಲ್ಲ ಬರುತ್ತಂತೆ. ಅವರು ಕೊಟ್ಟಿದ್ದಾರೆ ಒಂದು ಕಾನ್ಸೆಪ್ಟ್, ಈ ತರದ್ದೆಲ್ಲ ಅದನ್ನು ಸೇರಿಸ್ಕೊಂಡು ಸಾವಯವದಲ್ಲೂ ಕೂಡ ಸಂಪೂರ್ಣ ತೋಟವನ್ನ ನಾವು ಬೆಳಿಬಹುದು ಅನ್ನುವಂಥದ್ದನ್ನ ಪ್ರಯೋಗಾತ್ಮಕವಾಗಿ ತಾವು ಮಾಡ್ತಾ ಇದ್ದೀವಿ. ಈಗ 30 ಅಂದಲ್ಲ ಸರ್, 30 ಇರೋದನ್ನು ನಾವು ಇನ್ನೊಂದು 4-5 ವರ್ಷದಲ್ಲಿ ಅದನ್ನು ಬಿಡೋ ಯೋಜನೆ ಇದೆ. ಅದನ್ನು ಬಿಡ್ಬೋದು, ಅವಾಗ ಅವಾಗ ಅಡ್ಜಸ್ಟ್ ಆಗ್ಬಿಡುತ್ತೆ ಗಿಡಗಳು ನಮ್ಮ ಇಲ್ಲಿ ನಾವೆಲ್ಲ ಕೂಡ ಹೋಗಿದಕ್ಕೂ ಆ ಇದಕ್ಕೆ ಅದು ಅಡ್ಜಸ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದೆ ಸರ್. ಆಗುತ್ತೆ, ಅದು ಬರುತ್ತೆ, ಆಗುತ್ತೆ. ಈಗ ನೀವು ಹಂತವಾಗಿ ಕಡಿಮೆ ಮಾಡ್ತಿದ್ರಲ್ಲ, ಇದು ಇಳುವರಿ ಮೇಲೆ ಏನು ಹೊಡೆತ ಬೀಳ್ತಾ ಇಲ್ವಾ? ಇದೆ ಸರ್, ಇಳುವರಿನೇ ಅದೇ ತರನೇ ಸ್ಟೆಪ್ ಆಗಿ ಬರುತ್ತೆ. ಫಸ್ಟ್ ಎಲ್ಲ ನಾವ್ ಏನ್ ಮಾಡಿದ್ವಿ ಅವಾಗ ಇಳುವರಿ ಹೋಗುತ್ತೆ, ಮತ್ತೆ ರೈಸ್ ಆಗ್ತಾ ಬರುತ್ತೆ. ಹಾಗೇನು ವರ್ಷ ವರ್ಷ ವರ್ಷ ವರ್ಷಕ್ಕೆ ಒಂದೇ ಸತಿ ಹಾಕಿ ಹೋಯ್ತು ಅನ್ನೋದು ಅದು ತಪ್ಪಾಗುತ್ತೆ. ಆರ್ಗ್ಯಾನಿಕಲ್ಲಿ ಸ್ವಲ್ಪ ಇಳುವರಿ ಅದೇ ತರನೇ ಸ್ಲೋ ಇಳುವರಿನೇ, ಮತ್ ಬಾಳಿಕೆ ಬರುತ್ತೆ. ನೀವು ಏನೋ ಗೊಬ್ಬರ ಹಾಕ್ಬಿಟ್ಟು ಮೆನ್ಯೂರ್ ಹಾಕಿ ಫುಲ್ ಡೀರ್ ಅಂತ ಹಿಡಿಯುತ್ತೆ, ಮತ್ತೊಂದು 5-3 ವರ್ಷ ಕ್ರಾಪ್ ಕೊಡುತ್ತೆ, 4-5 ವರ್ಷ ಸತ್ತೋಗುತ್ತೆ ಗಿಡ. ಇದ್ರಲ್ಲ ಹಾಗಾಗಲ್ಲ ಸರ್, ಇಳುವರಿ ಕಮ್ಮಿ ಬರ್ಬೋದು ನೀವು ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಡೆವಲಪ್ ಆಗ್ತಾ ಆಗ್ತಾ ಆಗ್ತಾ ಆ ಇಳುವರಿ ಬಂದು ತಾಪಮಟ್ಲ ಮುಟ್ಟೆ ಮುಟ್ಟುತ್ತೆ, ಅದು ಹೆಚ್ಚಿನ ಇಳುವರಿ ಬಂದುತ್ತೆ. ಹಂಗಾಗಿ ಸಾಕಷ್ಟು ಅನುಕೂಲಗಳನ್ನು ಕೂಡ ಇದರಲ್ಲೂ ಕೂಡ ಮಾಡ್ಕೋಬಹುದು ಅನ್ನುವಂಥದ್ದು. ನೀವಾಗ್ಲೇ ಹೇಳಿದ್ರಿ ಸುಮಾರು 20 ಎಕರೆ ಜಮೀನಿದೆ, ಇದಕ್ಕೆ 2 ಬೋರ್ವೆಲ್ ಇದಾವೆ, ಎರಡನ್ನೂ ಅಟ್ ಎ ಟೈಮ್ ಚಾಲು ಮಾಡಿದಾಗ 2 ಇಂಚು ನೀರು ಬರುತ್ತೆ ಅಂತ ಹೇಳಿ. ಈ 2 ಇಂಚು ನೀರಿನಲ್ಲಿ ಇಷ್ಟು ದೊಡ್ಡ ಅಥವಾ ಇಷ್ಟು ವಿಸ್ತಾರದ ತೋಟವನ್ನ ನಿರ್ವಹಣೆಯನ್ನ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ನಿಮ್ಗೆ? ಸರ್, ಅದೇ ನಾವು ಫಸ್ಟ್ ಜಮೀನಿಗೆ ಬದುಗಳು ಮಾಡಿದ್ವಿ ಸರ್. ಮಳೆ ನೀರು ಎಲ್ಲೂ ಹೋಗದಾಗೆ ಕೃಷಿ ಹೊಂಡನ ಎತ್ತರದಿಂದ ಬರೋ ನೀರನ್ನ ನಮ್ಮ ಕೃಷಿ ಹೊಂಡಕ್ಕೆ ತುಂಬಿಕೊಳ್ಳುತ್ತೆ, ಮತ್ತೆ ಬದುಗಳು ಹಾಕಿದೀವಿ ಎಲ್ಲ. ಬದುಗಳಿಗೆ ನನಗೆ ಸುಮಾರು 3-4 ಎಕರೆ ವೇಸ್ಟ್ ಆದ್ರೂ ಬದುಗಳಿಗೆ ಗಿಡ ಹಾಕಿದೀವಿ, ಬಟ್ ಆ ನೀರು ನಿಲ್ಲೋ ಜಾಗ ಎಲ್ಲ ವೇಸ್ಟೇ ಅಲ್ವಾ, ನೀರು ನಿಲ್ಲುತ್ತೆ ಮಳೆಗಾಲ ನೀರಲ್ಲಿ, ನೀರು ನಿಲ್ಲಕ್ಕಿಂತ ಬದುಗಳು ಹಾಕಿದೀವಿ. ಮತ್ತೆ ಇನ್ನು ಬೋರ್ನಲ್ಲಿ ನೀರು 2 ಬೋರು ಒಟ್ಟಿಗೆ ಸ್ಟಾರ್ಟ್ ಮಾಡಿ 2 ಇಂಚ್ ಬರುತ್ತೆ. ಆ ನೀರನ್ನ ಡ್ರಿಪ್ಪನ್ನು 7 ವಾಲ್ ಸರ್, 7 ದಿವಸಕ್ಕೆ 7 ತರ ವಾಲ್ ಮಾಡಿಟ್ಟಿದ್ದೀವಿ. ಈಗ ಸಂಡೆ ಮಂಡೆ ಟ್ಯೂಸ್ಡೇ ಅನ್ನೋ ತರನೇ ವಾಲ್ ಮಾಡಿದೀವಿ, ಆಯಾ ದಿವಸನೇ ಆಯಾ ವಾಲ್ನ ಓಪನ್ ಮಾಡ್ಕೊಂಡ್ ಬರ್ತಾರೆ. ನಾವು ಇದ್ರು ಮಾಡ್ತಾರೆ, ನಮ್ಮ ಇಲ್ಲಿ ಒಂದು ಫ್ಯಾಮಿಲಿ ಇಟ್ಕೊಂಡಿದೀವಿ, ಅವರು ಇಲ್ಲೇ ಇರ್ತಾರೆ, ಅವ್ರಿಗೂ ಎಲ್ಲ ತೋರಿಸ್ಕೊಟ್ಟಿದ್ದೀವಿ, ಅವರು ಮಾಡ್ತಾರೆ, ಅವ್ರಿಗೂ ಎಲ್ಲ ಗೈಡೆನ್ಸ್ ಮಾಡ್ತಾ ಇರ್ತೀವಿ ನಾವು. ಅದನ್ನ 7 ದಿವಸ 7 ವಾಲ್ ಬರ್ತೀವಿ, ಮತ್ತೆ ಅಗೇನ್ ಮತ್ತೆ ರಿಪೀಟ್ ಮಾಡ್ತೀವಿ. ಹಾಗಾಗಿ ನಿಮ್ಗೆ ಇಷ್ಟೇ ಎಕರೆ ಮಾಡ್ತೀವಿ ಅನ್ನೋದು ನಮಗೆ ಈಗೇನು ಏನಾದ್ರು 7 ದಿವಸ ಅದು ಯಾವ ಗಿಡ ತಡೆದೆ ತಡೆಯುತ್ತೆ, ಯಾವ್ದನ್ನು ತಕ್ಷಣ ನೀರು ಕೇಳಲ್ಲ. ಒಂದು 15 ದಿವಸ ಅಂದ್ರೆ ಸ್ವಲ್ಪ ಇದಾಗುತ್ತೆ, ಬಟ್ ವೀಕ್ 7 ವಾಲ್ಸ್ ಅಂದ್ರೆ ನಮಗೆ 20 ಎಕರೆ 7 ವಾಲ್ ಮಾಡಿದ್ವಿ, 7 ದಿವಸ ಅದನ್ನ ಮ್ಯಾನೇಜ್ ಮಾಡ್ಕೊಂಡ್ಬರ್ತೀವಿ. ಹಾಗೇನೆ ರಿಪೀಟ್ ಆಗುತ್ತೆ, ಮತ್ತೆ ಸಂಡೆ ಮಂಡೆ ಟ್ಯೂಸ್ಡೇ ಆತರ ರಿಪೀಟ್ ಆಗ್ತದೆ, ಹಾಗಾಗಿ ಏನಂತ ಸಮಸ್ಯೆ ಬಂದಿಲ್ಲ ಸರ್. ಈಗ ಸಂಪೂರ್ಣ ಎಲ್ಲಾ ತಾಕಿಗೂ ಕೂಡ ನೀವು ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಂಡಿದ್ದೀವಿ ಸರ್, ಮಾಡಿದೀವಿ. ಈಗ ದೊಡ್ಡ ಸಪೋರ್ಟ್ ಅದನ್ನೆಲ್ಲ ತೆಗೆದು ಬಿಟ್ಟಿದೀವಿ, ಅವಕ್ಕೆಲ್ಲ ನೀರು ಕೇಳಲ್ಲ. ಈಗ ಮಾವು ಸಪೋರ್ಟ್ ಕೇಳಲ್ಲ, ಈಗ ಹೊಸದಾಗಿ ಪ್ಲಾಂಟ್ ಮಾಡಿರೋದ್ರಲ್ಲಿ ಅವಕ್ಕೆಲ್ಲ ಡ್ರಿಪ್ ಮಾಡಿದೀವಿ. ಮತ್ತೀಗ ಎಕ್ಸ್ಟ್ರಾ 3 ಎಕರೆ ತಗೊಂಡಿ ಅಂದ ಸರ್, ಅಲ್ಲಿ ಸಿಪೇಜ್ ಇದೆ, ಜಲ ಕೆರೆ ಬಿಲ್ಟ್ ಅವೆಲ್ಲ ಡೌನ್ ಅಲ್ಲಿ ಇದೆ, ಅದು ನನ್ಗೆ ಫ್ಲಾಟಿಗೆ 1 ಕಿಲೋಮೀಟರ್ ದೂರ ಇದೆ. ಹಾಗಾಗಿ ಅಲ್ಲಿ 80-80 ಕೆರೆ ಮಾಡಿ ಅಲ್ಲಿ ಮೀನು ಸಾಕ್ತಾ ಇದೀವಿ, ಮೀನು ಸಾಗಾಣಿಕೆ ಮಾಡ್ತಾ ಇದೀವಿ. ಅಲ್ಲಿಂದ ಮೋಟರ್ ಹಾಕಿದ್ವಿ ಸರ್, ಕೆರೆ ಒಳಗೆ 1 HP ಮೋಟರ್ ಹಾಕಿ ಅದನ್ನ ಈ ಏರಿಯಾಕ್ಕೆ ಪೈಪ್ ಲೈನ್ ಮಾಡಿ ಆ ನೀರನ್ನ ಹೆಚ್ಚಿಗೆ ನೀರನ್ನೆಲ್ಲ ಆ ನೀರು ಉಪಯೋಗಿಸ್ಕೊಂತೀವಿ. ಅದು ಜಲ ಇರೋದ್ರಿಂದ ಯಾವಾಗಲೂ ನೀರು ಬರ್ತಾನೆ ಇರುತ್ತೆ, ನಾವು 1 ದಿವಸ ಹೊಡೆದು ಮಾರನೇ ದಿವಸ ಫುಲ್ ಆಗಿರುತ್ತೆ ಅದು. ಹಾಗಾಗಿ ಕೃಷಿ ಹೊಂಡಗಳು ಖಾಲಿ ಆದಾಗ್ನು ಅದಕ್ಕೆ ತುಂಬ್ತಾ ಇರ್ತೀವಿ, ಆ ನೀರನ್ನ ನೆಲ ಭೂಮಿನಲ್ಲಿ ಎಳ್ಕೊಂತಾ ಇರುತ್ತೆ. ಹಾಗಾಗಿ ಬೋರ್ಗಳು ಇಂಪ್ರೂವ್ ಆಗಿದೆ ಈ ಸತಿ. ಬೇಸಿಗೆನಲ್ಲಿ ಎಲ್ಲಾ ಬೋರ್ ನಿಂತೋದ್ರು ನಮ್ಮಲ್ಲಿ ಬೋರ್ ನಿಂತೋಗಲ್ಲ, ಕಲ್ಲಲ್ಲೇ ನಾವು ಸಿಕ್ಕಿರೋದು ನೀರು 200-220 ಸಿಕ್ಕಿರೋದು, ಜಾಸ್ತಿ 400-500 ಹೊಡ್ಸಿಲ್ಲ ನಾವು. ಆ ನೀರಲ್ಲಿ ಅಷ್ಟಲ್ಲೇ ಅದು ಬರುತ್ತೆ, ಅದನ್ನ ಅದು ಮೇಂಟೈನ್ ಮಾಡ್ತೇವೆ. 2 ಕಲ್ಲಲ್ಲೇ ಸಿಕ್ಕಿರೋದು, 220-220 ನೀರಲ್ಲಿ 1 ಇಂಚು 1 ಕಾಲು ಇಂಚು ಸೇರಿ ಟೋಟಲಿ 2 ಇಂಚ್ ಬರುತ್ತೆ 2 ರಿಂದ. ಕೃಷಿ ಹೊಂಡಗಳನ್ನ ಎಷ್ಟು ಮಾಡ್ಕೊಂಡಿದ್ರಿ ಸರ್? ಕೃಷಿ ಹೊಂಡ 4 ಇದೆ ಜಿಲ್ಲೆಯಲ್ಲಿ. ಕೃಷಿ ಭಾಗ್ಯ ಯೋಜನೆಯಲ್ಲಿ ನಾನೇ ಮೊದಲನೇಗ. ಆವಾಗ ಕೃಷಿ ಹೊಂಡದಿಂದ ಏನೇನು ಅನುಕೂಲ ಅಂತೀರಿ ಸರ್? ಕೃಷಿ ಹೊಂಡದಿಂದ ಅನುಕೂಲ ಇದೆ, ಬಟ್ ನಾವು ನೀರು ತುಂಬಿ ಮಳೆ ನೀರನ್ನ ಶೇಖರಣೆ ಮಾಡಿ ಹೊಡೆಯುವಂಥದ್ದು ಅಷ್ಟನ್ನು ಉಪಯೋಗ ಅಂತಾರೆ. ಏನೋ ಬೆಳೆ ಕೈ ಕೊಡೋ ಟೈಮಿಗೆ ಅದನ್ನ ಉಪಯೋಗಿಸ್ಕೊಳ್ಳಿ ಅಂತಾರೆ, ಹಂಗೆ ಸಾಧ್ಯ ಆಗಲ್ಲ ಅದು. ಅದು ಟಾರ್ಪಲ್ ಹಾಕಿ ನೀರು ಮತ್ತೆ ಅದು ಇದಿರಲ್ಲ. ಈಗ ಇನ್ನೊಂದು ಮಾಡಿರೋದು ಸಿಪೇಜ್ ಇದೆ, ಅದು ಬರ್ತಿದೆ ನನಗೆ ಕೃಷಿ ಭಾಗ್ಯ ಯೋಜನೆಯಲ್ಲೇ ಮಾಡಿದ್ದು. ಅವರು ಮೆಜರ್ಮೆಂಟ್ಗಿಂತ ಹೆಚ್ಚಿಗೆ ಮೆಜರ್ಮೆಂಟ್ ನಾನು ಮಾಡಿಸ್ಕೊಂಡೆ, ಅದು ಎಕ್ಸ್ಟ್ರಾ ದುಡ್ಡು ನಾನು ಹಾಕೊಂಡೆ, ಇಲಾಖೆ ದುಡ್ಡು ಏನಿದೆ ಅದು ಇದು ಮಾಡಿದರು. ಹಾಗಾಗಿ 80-80 ಮಾಡಿ ಅದು ಚೆನ್ನಾಗಿ ಜಲ ಬರ್ತಾ ಇದೆ. ಅದಕ್ಕೇನು ಟಾರ್ಪಲ್ ಅವಶ್ಯಕತೆ ಇರೋ, ಜಲ ಬರೋದಕ್ಕೆ ಟಾರ್ಪಲ್ ಹಾಕಲ್ಲ ಯಾರು. ಹಾಗಾಗಿ ಅದಕ್ಕೆ ಮೀನು ಸಾಕಿದ್ವಿ ಸರ್. ಈಗ ನಮ್ಮ GKVK ಕಂದ್ಲಿಯಿಂದ ಡೆಮೋ ಆಗಿ ನನಗೆ 1,000 ಮೀನು ಮರಿ ಕೊಟ್ಟಿದ್ದಾರೆ. ಅದು ಕಾಮನ್ ಕಾರ್ಪು ಮತ್ತೆ ಕಟ್ಲಾನ್ ಎರಡನ್ನು ಬಿಟ್ಟಿದೀವಿ ಈ ಸತಿ ಮೀನು. ಅದು ಒಂದು ಆದಾಯ ಬರುತ್ತೆ ಸರ್. ಹೋದ ವರ್ಷ ಹಳೆಯದಿತ್ತು, 200 kg ಅಷ್ಟು ಹಿಡಿದಿದ್ವಿ, 150 ರೂಪಾಯಿ ಹಂಗೆ ಮಾರಿದ್ವಿ ಸರ್. ಅದು 15-30 ಸಾವಿರ ಸಿಕ್ಕಿದ್ದು ಲಾಸ್ಟ್ ಇಯರ್. ಈ ಸತಿ ಜಾಸ್ತಿ ಇದೆ, 3,000 ಬಿಟ್ಟಿದ್ದೀವಿ. ಮತ್ತೆ ಫೀಡ್ ಮಾಡ್ತಾ ಇರ್ತೀವಿ ಅದಕ್ಕೂ ನಾವು ಹಿಂಡಿ ಕಡಲೆ ಹಿಂಡಿ ಪಾಲಿಸ್ ತಗೊಂಡು ಸಗಣಿ ಹಾಕ್ತಾ ಇರ್ತೀವಿ ಅದು ತಿಂಗಳಿಗೆ ಒಂದ್ಸತಿ. ಒಟ್ಟಾರೆ ಕೃಷಿ ಏನನ್ಸುತ್ತೆ ನಿಮಗೆ ಸರ್? ಕೃಷಿ ನಾವು ಇದ್ ಮಾಡ್ಕೊಂಡಂಗೆ ಸರ್, ನಾವು ಅದನ್ನ ಸಂಪೂರ್ಣವಾಗಿ ರೂಢಿಸ್ಕೊಂಡು ಅದನ್ನ ಶ್ರದ್ಧೆಯಿಂದ ಮನಸ್ಪೂರ್ವಕವಾಗಿ ಅದನ್ನ ನಾವು ಮಾಡಿದ್ರೆ ಕೃಷಿ ನಿಜಕ್ಕೂ ಕೈ ಬಿಡಲ್ಲ ಸರ್, ಯಾವ ಕಾರಣಕ್ಕೂ ಲಾಭದಾಯಕವಿರುತ್ತೆ. ನಾವು ಬರೀ ಕೃಷಿ ಮಾಡ್ತೀವಿ ಅನ್ನಂಗಿಲ್ಲ, ನಾನು ಹೇಳಿದ್ನಲ್ಲ ಹೀಗೆ ಆ ಕೃಷಿಲಿ ಬಂದಂತದನ್ನ ನಾವು ಮಾರ್ಕೆಟ್ ಮಾಡಿಕೊಂಡು ಅದನ್ನ ಹೆಚ್ಚಿಗೆ ಲಾಭ ಗಳಿಸ್ಕೊಂಡು ಅದನ್ನ ಇದು ಮಾಡಿದ್ರೆ ಕೃಷಿ ಯಾವ ಕಾರಣಕ್ಕೂ ಯಾರಿಗೂ ಕೈ ಕೊಡಲ್ಲ ಸರ್. ಅದನ್ನ ಸತಸಿದ್ಧ ನೂರಕ್ಕೆ ನೂರು ನಾನೇ ಅದನ್ನ ಸಾಬೀತುಪಡಿಸ್ಕೊಂಡಿದ್ದೀನಿ ಸರ್. ಒಟ್ಟಿಗೆ ನಿಮ್ಮ ತೋಟದಲ್ಲಿ ಏನು ಉತ್ಪನ್ನ ಬರ್ತಾ ಇದೆ ಅದೆಲ್ಲದನ್ನು ಕೂಡ ನೀವೇ ಮಾರಾಟ ಮಾಡ್ತಾನೆ ಸರ್? ನಾವು ಯಾರಿಗೂ ಇಲ್ಲಿ ಹೊರಗಡೆ ಹೋಲ್ಸೇಲ್ ಎಲ್ಲೂ ಕೊಡಲ್ಲ ಸರ್. ಯಾವ ತರಕಾರಿ ಅದನ್ನೆಲ್ಲ ಮಾಡಿ ನೋಡಿದ್ದೀನಿ ನಾನು, ತರಕಾರಿ ಬೆಳ್ಕೊಂಡು ಮಾರ್ಕೆಟ್ಗೆ ಹೋಗಿ 4 ಗಂಟೆಗೆ ನಿಂತ್ಕೊಂಡು ಅವ್ರಿಗೆ ಆ ಬ್ರೋಕರ್ ಬಂದು 100 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಚೀಲ ಕೊಟ್ಟು ಬಂದಿದ್ದು ಉಂಟು. ಅವೆಲ್ಲ ಅನುಭವಿಸಿ ನೋಡಿ ಇದೆಲ್ಲ ಸರಿ ಇಲ್ಲ, ನಾವೇ ನಿಂತು ಮರಿ ನಮ್ಮ ಮರ್ಯಾದೆ ಏನು ಹೋಗಲ್ಲ ನಾವು ಅಂತೇಳಿ ನಾನೊಂದು ಮಿಸಸ್ ನಾವು ಹೋಗ್ತೀವಿ ಸಂತೆನಲ್ಲಿ. ಹಾಗಾಗಿ ಅದು ಇದಾಗಿದೆ ಸರ್, ಚೆನ್ನಾಗಿ ಆಗ್ತಾ ಇದೆ. ಸಾಕಷ್ಟು ಶ್ರಮ ಹಾಕಿದ್ರಿ, ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಇವತ್ತು ಒಳ್ಳೆ ಫಸಲನ್ನು ಕೂಡ ನೀವು ಪಡೆದುಕೊಳ್ತಾ ಇದ್ರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಬೆಳೆದಂತಹ ಪದಾರ್ಥಗಳನ್ನ ನೀವೇ ಮಾರಾಟ ಮಾಡಿ ಅದರಲ್ಲೂ ಕೂಡ ಒಂದು ಆತ್ಮತೃಪ್ತಿಯನ್ನ ಕಾಣ್ತಾ ಇದ್ದೀರಿ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಥವಾ ನಿಮ್ಮ ತಾಕನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ಹೇಗೆ ಬರ್ತಕ್ಕಂಥದ್ದು? 9483989173 ಸರ್, ಇನ್ನೊಂದು 9481594142 ಸರ್. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಗಳನ್ನು ಸರ್. 9481594142, 9483989173, 9481594142 ಸರ್. ಒಳ್ಳೆಯದು ರವಿಕುಮಾರ್ ಅವರೇ, ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಇವತ್ತು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ದೂತನೂರು ಕಾವಲಿನ ಪ್ರಗತಿಪರ ಕೃಷಿಕ ಜಿ ರವಿಕುಮಾರ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯ್ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬಿಮಾ. ಬುವಾಯಿ ಸೇ ಫಸಲ್ ಕಟಾಯಿ ತಕ್ ಹರ್ ಜೋಖಿಮ್ ಕಾ ದಾವಾ, ನ್ಯೂನತಮ್ ಪ್ರೀಮಿಯಂ ಪರ್ ಅಧಿಕತಮ್ ಭುಗತಾನ್ ಕಾ ವಾದಾ. ಯೋಜನಾ ಸೇ ಹರ್ ಸಾಲ್ ಜುಡ್ ರಹೇ ಹೈ 5 ಕರೋಡ್ ಸೇ ಜ್ಯಾದಾ ಕಿಸಾನ್, ಅಬ್ ಆಪ್ಕಿ ಹೈ ಬಾರಿ. ನಜದೀಕಿ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖಾ, ಅಧಿಕೃತ ಬೀಮಾ ಕಂಪನಿ ಯಾ ಜನ ಸೇವಾ ಕೇಂದ್ರ ಮೇ ಸ್ವೇಚ್ಛಾ ಸೇ ಕರಾ ಸಕ್ತೇ ಹೈ ಪಂಜೀಕರಣ. ಫಸಲ್ ಬೀಮಾ ಪೋರ್ಟಲ್ ಯಾ ಫಸಲ್ ಬೀಮಾ ಆಪ್ ದ್ವಾರಾ ಭೀ ಕರಾಯಾ ಜಾ ಸಕ್ತಾ ಹೈ ಪಂಜೀಕರಣ. ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಅಮ್ಮ ಯಾವಾಗ ಬರುತ್ತೆ? ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆಯಲ್ಲಿ ಇಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಾರ್ಯಕ್ರಮ ವಿವರ. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ನೀವು ಕೇಳ್ತೀರಾ 6:20 ಗೀತಸುಧಾ, ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೇಳಿ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು. ಇನ್ನು 9:00 ಯುವವಾಣಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ, ಪ್ರಸ್ತುತಿ ಸ್ವರ್ಣದಾಸ್ ಹೆಚ್ ವಿ. 9:30 ಬೆಂಗಳೂರು ಕೇಂದ್ರದಿಂದ ಅಮೃತ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 10:00 ಬೆಂಗಳೂರು ಕೇಂದ್ರದಿಂದ ನಾಟಕ ಮಾವ ಯಾರಿಗೆ ಬೇಕ್ರಿ, ಮದುವೆ ಆದ್ರ ಸಾಕು, ರಚನೆ ಎಸ್ಎಸ್ ಚಿಕ್ಕಮಠ್, ನಿರ್ಮಾಣ ಅನಿಲ್ ದೇಸಾಯಿ. 10:35 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಕೇಳಿದರೆ ಇನ್ನು ನಾಳೆ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾ ಎಚ್ಎಸ್ ಸತ್ಯನಾರಾಯಣ ಅವರಿಂದ. 6:20 ಕೇಳಿ ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಸರಣಿ ಒಂದು ಸಹಕಾರಿ ಸಂಘದ ಯಶೋಗಾಥೆ, ಪ್ರಾಯೋಜಕರು ತೋಟಗಾರರ ಸಹಕಾರಿ ಸಂಘ ಶಿರಸಿ. 7:45 ಬೆಂಗಳೂರು ಕೇಂದ್ರದಿಂದ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ. 9:05 ಕೇಳಿ ಸುಮಧುರ, ಗೀತ ವೈವಿಧ್ಯ ಕಾರ್ಯಕ್ರಮ. 9:30 ಬೆಂಗಳೂರು